ಸಮಗ್ರ ಕೃಷಿ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು? ಸರ್, ಸಮಗ್ರ ಕೃಷಿ ಅಂದ್ರೆ ನಾವು ಒಂದು ಮನೆಗೆ ಎಲ್ಲ ಏನು ಬೇಕೋ ಅಂದ್ರೆ ಬೇಸಾಯದಲ್ಲಿ ಭತ್ತದ ಕೃಷಿ, ಹೈನುಗಾರಿಕೆ, ಎರೆಹುಳು ತೊಟ್ಟಿ, ಅಜೋಲ ತೊಟ್ಟಿ, ಹಾಗೂ ಒಂದು ಸ್ವಲ್ಪ ತೆಂಗಿನ ಮರಗಳು, ಹಾಗೆ ಮನೆಗೆ ಬೇಕಾದ್ದು ಎಂಥದ್ದು ಅಡಿಕೆ ಸಸಿ, ಹಾಗೆ ಮಲ್ಲಿಗೆ ಕೃಷಿ, ಇಷ್ಟೆಲ್ಲ ಮಾಡಿದ್ರೆ ಸಮಗ್ರ ಕೃಷಿ ಅಂತ ಹೇಳಿ ಆಗ್ತದೆ. ಒಂದನ್ನು ನೋಡಿಕೊಳ್ಳುವುದಕ್ಕೆ ಬಹಳ ಕಷ್ಟ, ಅಂಥದ್ರಲ್ಲಿ ಎಲ್ಲವನ್ನು ಎಳೆದು ಹಾಕೊಂಡ್ರೆ ಯಾರು ನೋಡ್ಕೊಳ್ಳುದು ಅಂತ ಪ್ರಶ್ನೆ ಬರುದಿಲ್ವ? ಇಲ್ಲ ಸರ್, ನಾವು ಅಂದ್ರೆ ತಿರುಗಾಡ್ಲಿಕ್ಕೆ ಹೋಗುವವರು ತಿರುಗಾಡ್ಲಿಕ್ಕೆ ಹೋಗ್ತಾರೆ, ಆದ್ರೆ ನಾವು ಬೆಳಗಿಂದ ಸಾಯಂಕಾಲವರೆಗೆ ನಮ್ಮ ಮನೆಯ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಇರೋದು. ಬೆಳಿಗ್ಗೆ ಮಲ್ಲಿಗೆ ಕೃಷಿ ಇದ್ರೆ ನಂತರ ಟೈಮ್ ನೋಡಿ ಹೈನುಗಾರಿಕೆ, ದನಗಳಿದ್ದಾವೆ ಎರಡು, ಅವುಗಳನ್ನು ಹೀಗೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಏನು ಕಷ್ಟ ಅಂತೇಳಿ ಇಲ್ಲ, ನಮ್ಮ ಫ್ಯಾಮಿಲಿ ಇದ್ದಾರೆ, ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಹಾಗೆ ಮಾಡ್ತಾ ಇದ್ದೇವೆ. ಈಗ ವರ್ಷ ಪೂರ್ತಿ ಅಂದ್ರೆ ವರ್ಷದ 365 ದಿವಸ ಒಂದಲ್ಲ ಒಂದು ಕೆಲಸಗಳು ಆಗ್ತಾ ಹೋಗ್ತವೆ. ಇದಕ್ಕೊಂದು ಸ್ಪಷ್ಟವಾದಂತಹ ಒಂದು ಯೋಜನೆ ಅಂತ ಏನಾದರೂ ಬೇಕಾಗ್ತದೋ? ಈ ಕಾಲಕಾಲಕ್ಕೆ ಇಂಥದ್ದನ್ನೇ ಮಾಡಬೇಕು, ಗೊಬ್ಬರ ಹಾಕಬೇಕು, ಉಳುಮೆ ಮಾಡಬೇಕು, ನೀರಾವರಿ ಮಾಡಬೇಕು, ಸ್ಪ್ರೇ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ ಅಂತ ಇರ್ತದ? ಹೌದು ಸರ್, ಕರೆಕ್ಟ್ ಪ್ರಶ್ನೆ ಒಳ್ಳೇದು. ಅಂದ್ರೆ ಈಗ ಸಾಧಾರಣ ನಾವು ಇದು ಮೇ ಬರುವಾಗ ಗದ್ದೆಯನ್ನು ಉಳುಮೆಗೆ ರೆಡಿ ಮಾಡಬೇಕು. ಅಂದ್ರೆ ಕಲೆತ ಗೊಬ್ಬರ ಅಂದ್ರೆ ಹುಡಿಯಾದ ಗೊಬ್ಬರವನ್ನು ಗದ್ದೆಗಳಿಗೆ ಕೊಡಬೇಕು, ಹಾಗೆ ನಾವು ಕೋಳಿ ಗೊಬ್ಬರವನ್ನು ಕೊಡ್ತೇವೆ. ಅದನ್ನು ಫಸ್ಟಿಗೆ ನಾವು ಉಳುಮೆ ಮಾಡಿ ನಂತರ ಅದು ಗೊಬ್ಬರ ಬೀಜ ಬರ್ತದೆ, ಸೆಣಬು, ಅದನ್ನು ಬಿತ್ತನೆ ಮಾಡಿ ಒಂದು ತಿಂಗಳಲ್ಲಿ ಅದನ್ನು ಕಟ್ ಮಾಡಿ ಅದನ್ನು ಉಳುಮೆ ಮಾಡಿ ಮಂಡಿಗೆ ಕೊಡ್ತೇವೆ. ಒಳ್ಳೆ ಇದಾಗ್ತದೆ, ಅಂದ್ರೆ ಬೆಳೆ ಅಷ್ಟು ಒಳ್ಳೆ ಬರ್ತದೆ ಅದರಲ್ಲಿ. ಈಗ ಸೆಣಬು ಬೀಜದ ಉಪಯೋಗ ಮಾಡುವಂತವರ ಸಂಖ್ಯೆ ಬಹಳ ಕಡಿಮೆ ಇದೆ, ಅದರ ಒಂದು ಮಹತ್ವ ಏನು, ಹೇಗೆ ಅದನ್ನ ಬಳಕೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ನಾನು ಸಾಧಾರಣ ಒಂದು ಎಕರೆ ಜಾಗದಲ್ಲಿ ಈಗ ಭತ್ತದ ಕೃಷಿ ಮಾಡ್ತಾ ಇದ್ದೇನೆ, ಜಾಸ್ತಿ ಉಂಟು, ಆದ್ರೆ ಒಂದು ಎಕರೆ ಬಾಕಿ ತೋಟ ಮಾಡಿದ್ದೇನೆ. ಒಂದು ಎಕರೆಯಲ್ಲಿ ನಾನು ಸೆಣಬನ್ನು ಬಿತ್ತಿ ಅಂದ್ರೆ ಸಾಧಾರಣ ಒಂದು 25 kg ಅಷ್ಟು ಸೆಣಬನ್ನು ತಂದು ಮೇ ಸಾಧಾರಣ ಒಂದು ಮಳೆ ಬೀಳುವಾಗ ಅದನ್ನು ಬಿತ್ತೇನೆ. ಹೌದೌದು, ಒಂದು ಉಳುಮೆ ಮಾಡಿ ಫಸ್ಟಿಗೆ ಬಿತ್ತೇನೆ. ಬಿತ್ತುವಾಗಲೇ ನಾನು ಅದನ್ನು ಕೋಳಿ ಗೊಬ್ಬರ ಸಹ ಕೊಡ್ತೇನೆ, ಅಂದ್ರೆ ಬರುವಾಗ ಗಿಡಗಳು ಒಳ್ಳೆ ಬಲೆತ್ತು ಬರ್ತವೆ, ಒಳ್ಳೆ ಬರ್ತದೆ. ನಂತರ ಅದನ್ನು ಇದರಲ್ಲಿ ನಮ್ದು ಗ್ರಾಸ್ ಕಟರ್ ಅಲ್ಲಿ ಕಟ್ ಮಾಡಿ ಅದನ್ನು ಉಳುಮೆ ಮಾಡ್ತೇನೆ. ಸಾಧಾರಣ ಮಳೆ ಬರುವ ಸಂದರ್ಭದಲ್ಲಿ ಅದನ್ನು ಮಣಿಗೆ ಕೊಡ್ಬೇಕು ನಾವು. ಒಳ್ಳೆ ಗದ್ದೆ ಕಪ್ಪು ಕಪ್ಪು ಕಪ್ಪು ಆಗ್ತದೆ, ಒಳ್ಳೆ ರೀತಿಯಲ್ಲಿ ಇದು ಬರ್ತದೆ. ಈಗ ಈ ಸೆಣಬು ಉಪಯೋಗದಿಂದ ಯಾವ ರೀತಿ ಉಪಯೋಗ ಆಗ್ತದೆ ಅಂದ್ರೆ, ಮಣ್ಣಲ್ಲಿ ನಾವು ಕೆಮಿಕಲ್ ಕಮ್ಮಿ ಮಾಡ್ಬೇಕು, ಅಂದ್ರೆ ಯೂರಿಯಾ ಸುಫಲ ಹಾಕೋದು ಏನಿಲ್ಲ, ಸಾವಯವ ರೀತಿಯಲ್ಲಿ ಅದನ್ನು ಮಾಡುದು, ಫಲವತ್ತೆ ಜಾಸ್ತಿ ಆಗ್ತದೆ. ಮತ್ತೆ ಇನ್ಕಮ್ ಅಂದ್ರೆ ಭತ್ತದ್ದು ಸಾಧಾರಣ ನನಗೆ, ನಾನು ಈ ಸಲ ನಾನು ಹೇಳಿದೆ ನಿಮ್ಮ ಹೋದ ಇದ್ರಲ್ಲಿ ಹೇಳಿದ್ದೇನೆ, ಸಹ್ಯಾದ್ರಿ ಪಂಚಮುಖಿ ನೆಟ್ಟಿದ್ದೇವೆ. ಅಂದ್ರೆ ನಾವು ಸಾಂಪ್ರದಾಯಿಕ ಕೃಷಿ ಅಂದ್ರೆ ಮೆಷಿನರಿ ನಾಟಿ ಅಲ್ಲ, ನಾವು ಹೀಗೆ ಸಾಂಪ್ರದಾಯಿಕ ಕೃಷಿ ಮಾಡುದು. ಸಾಧಾರಣ ಒಂದು 25 kg ಬೀಜ ಹಾಕಿದ್ದೆ, ಅದ್ರಲ್ಲಿ ನನಗೆ 3 ton ಹತ್ರ ಒಂದು ಎಕರೆಯಲ್ಲಿ ಸಾಧಾರಣ ಮಟ್ಟಿಗೆ ಶರ್ಮರಿ ಗೊತ್ತಿದೆ, 3 ton ವರೆಗೆ ಭತ್ತ ಆಗಿದೆ. ಹೌದು, ಅಷ್ಟು ಒಳ್ಳೆ ಬಂದಿದ್ದಾರೆ ಕೃಷಿ ಇಲಾಖೆಯಿಂದ ಕಟ್ ಮಾಡಿದ್ದಾರೆ. ಸ್ವಲ್ಪ ಇದರ ಬಗ್ಗೆ ಒಂದು ಹೋಲಿಕೆ ಮಾಡಿ ನೋಡಿ, ಈಗ MO4 ಮತ್ತು ಈ ಒಂದು ಸಹ್ಯಾದ್ರಿ ಪಂಚಮುಖಿ ಇದರ ಒಂದು ವಿಶೇಷತೆ, ಒಂದು ವ್ಯತ್ಯಾಸಗಳು ಏನೇನು? MO4 ಅಂದ್ರೆ ದೂರದಲ್ಲ, MO4 ಒಳ್ಳೆ ಬೆಳೆಗೆ ಕೆಲವು ಮಣ್ಣಿಗೆ ಒಳ್ಳೆ ರೀತಿಯಿಂದ ಬರ್ತದೆ. ನಮ್ಮ ಮಣ್ಣಲ್ಲಿ ಅಷ್ಟು MO4 ಬರಲಿಲ್ಲ, ಹಿಂದೆ ಕಜಿಜಯ ಅಂತ ಹೇಳಿ ಮಾಡ್ತಾ ಇದ್ದೆ. ಅದರಲ್ಲಿ ಇಳುವರಿ ಕಮ್ಮಿ, ಭತ್ತ ಸ್ವಲ್ಪ ದೊಡ್ಡದು, ಭತ್ತ ಸ್ವಲ್ಪ ತೆಳು ರೀತಿಯಲ್ಲಿ ಬರ್ತದೆ. ಇದು ಹಾಗೆ ಅಲ್ಲ, MO4 ಜಾಸ್ತಿ ಭತ್ತ, ಆದ್ರೆ ಊಟಕ್ಕೆ ಅಷ್ಟು ಇದ್ರ ಹಾಗೆ ಊಟಕ್ಕೆ ಆಗುದಿಲ್ಲ ನಮ್ಗೆ. ನಮ್ಮ ಸಾಧಾರಣ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿಯಾಗಿ ಕಜಿಜಯನ್ನು ಊಟ ಮಾಡ್ತಾರೆ, ಅದು ಬಹಳ ಒಳ್ಳೇದು. ಈಗ ಇದು ಸಹ್ಯಾದ್ರಿ ಪಂಚಮುಖಿ ಸಾಧಾರಣ ಮಟ್ಟಿಗೆ ಬಾಸುಮತಿ ಟೈಪ್ ಇದೆ, ಅಕ್ಕಿ ಸ್ವಲ್ಪ ತೋರಾಗಿ ಬಾಸುಮತಿ ಸ್ವಲ್ಪ ತೋರ, ಆದ್ರೆ ಊಟಕ್ಕೆ ಬಹಳ ಒಳ್ಳೇದಿದೆ. ಮತ್ತೆ ಮನೆಗೆ ಬಂದು ನಮ್ಮ ಅಕ್ಕಿಯನ್ನು ಕೊಂಡೋಗ್ತಾರೆ. ಹೌದು, ಈ ಬೈಹುಲ್ ಅಥವಾ ಒಂದು ಭತ್ತದ ಹುಲ್ಲಿನ ಒಂದು ಇಳುವರಿ ಹೇಗಿದೆ, ಅಂದ್ರೆ ಎತ್ತರ ಎಷ್ಟು ಬರ್ತದೆ? ಇದು MO4 ಒಂದೇ ರೀತಿ ಇರ್ತದ? ಇಲ್ಲ ಸರ್, MO4 ಗಿಡ್ಡ, ಇದು ಕಜಿಜಯದಷ್ಟೇ ಉದ್ದ ಇದೆ, ಆದ್ರೆ ಅಡ್ಡ ಬೀಳುದಿಲ್ಲ. ಮಳೆಗಾಲದಲ್ಲಿ ನೋಡಿ, ಅಡ್ಡ ಬಿದ್ರೆ ಮಿಷಿನ್ ಹೋಗುವಾಗ ಎಲ್ಲ ಭತ್ತ ಕತ್ತರಿಸಿ ಭತ್ತ ಸಮೇತ ವೇಸ್ಟ್ ಆಗಿ ಹೋಗ್ತದೆ. ಇದು ಹಾಗೆ ಇಲ್ಲ, ಅಡ್ಡ ಬೀಳುದಿಲ್ಲ, ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅದು ಇದರದ್ದು ಸಹ ಬೈಹುಲ್ನದ್ದು ಸಹ ನಮಗೆ ಸ್ಟೋರೇಜ್ ಮಾಡ್ಲಿಕ್ಕೆಲ್ಲ ಒಳ್ಳೆ ರೀತಿಯಿಂದ ಆಗ್ತದೆ. ತುಂಬಾ ಉದ್ದ, ಅದರಲ್ಲೂ ಸಹ ನಮ್ಗೆ ಲಾಭದಾಯಕ ಅಂತ ಹೇಳ್ಬಹುದು. ಆಮೇಲೆ ಈಗ ಈ ನೇಜಿಯ ಒಂದು ತಯಾರಿ ಬಗ್ಗೆ ಹೇಳಿ, ಈಗ ನರ್ಸರಿ ಮಾಡುವಂತಹದ್ದು ಮತ್ತು ನೇಜಿಯ ತಯಾರಿ ಮಾಡುವಂತಹದ್ದು ಈ ಬಗ್ಗೆ. ನಾವು ಸಾಂಪ್ರದಾಯಿಕ ಕೃಷಿ ಅಂತ ಪ್ರಪ್ರಥಮವಾಗಿ ಹೇಳಿದೆ ನಾನು. ಅಂದ್ರೆ ನಾವು ನಮ್ಮಲ್ಲಿ ಮನೆಯಲ್ಲೇ ಟಿಲ್ಲರ್ ಇದೆ, ನಾವು ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ. ಫಸ್ಟ್ ಮಳೆ ಬರುವಾಗಲೇ ಒತ್ತು, ಸಾಧಾರಣ May end ನಾನು ನೇಜಿ ರೆಡಿ ಮಾಡ್ತೇನೆ. ಅದು ನೇಜಿ ರೆಡಿ ಆಗಿ ನಾನು ಜೂನು ಒಂದು ಫಸ್ಟ್ ವೀಕ್ ಬಿಟ್ಟು, ಅಂದ್ರೆ ಒಂದು ಸಾಧಾರಣ 18-21 ದಿನದೊಳಗೆ ನಾವು ನೇಜಿ ತೆಗೆದು ನಾಟಿ ಮಾಡಿ ಆಗ್ತದೆ, ಬಹಳ ಒಳ್ಳೆ ಬೆಳೆ ಬರ್ತದೆ ಹಾಗೆ. ಈಗ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಸೆಣಬಿನ ಬೀಜವನ್ನು ಹಾಕ್ತೀರಿ, ಅದರ ಮಣ್ಣಿಗೆ ಸೇರಿಸ್ತೀರಿ. ಇದಲ್ಲದೆ ಹಟ್ಟಿ ಗೊಬ್ಬರ ಆಗ್ಬಹುದು ಅಥವಾ ಕಾಂಪೋಸ್ಟ್ ಆಗ್ಬಹುದು, ಎರೆ ಗೊಬ್ಬರ ಆಗ್ಬಹುದು, ಇದರ ಒಂದು ಬಳಕೆ ಎಲ್ಲ ಮಾಡ್ತೀರಾ ಹೇಗೆ? ಹೌದೌದು, ನಾನು ಸಾಧಾರಣ ಮಟ್ಟಿಗೆ ಎಲೆ ಗೊಬ್ಬರ ಜಾಸ್ತಿ, ಅಂದ್ರೆ ನಾವು ಸೊಪ್ಪು ಗೊಬ್ಬರ ಮತ್ತೆ ಇದು ತರಗಲೆ ಗೊಬ್ಬರ. ಸಾಧಾರಣ ಈಗ ಒಟ್ಟಾಗಿ ಸಾಧಾರಣ ಒಂದು 100-200 ಇದ್ರ ಬುಟ್ಟಿವರೆಗೆ ರೆಡಿ ಉಂಟು. ಅದನ್ನ ಇದು ನಾಡ್ದು ಒಬ್ಬರಿಂದ ಇಬ್ಬರಿಂದ ಆಗುದಿಲ್ಲ ಕೆಲಸ, ಒಂದು 3-4 ಜನ ಹೇಳಿ ನಾನು ಒಂದು ದಿನ ಅದೇ ಕೆಲಸ ಇಡ್ತೇವೆ ನಾವು. ಅದು ಕೆಲಸ ಮಾಡಿ ಫಸ್ಟ್ ಮಳೆಯಲ್ಲಿ ಕೊಡ್ತೇವೆ. ಸಾಧಾರಣ 1 ಎಕರೆಗೆ ನಾನೊಂದು 200 kg ಸುಣ್ಣ ಹಾಕಿ, ನಂತರ ಗೊಬ್ಬರ ಹುಡಿ ಹಾಕಿ, ನಂತರ ಎರೆಹುಳು ಗೊಬ್ಬರ ಜಾಸ್ತಿ ಸಿಗುದಿಲ್ಲ, ಹೂವಿಗೆಲ್ಲ ಹಾಕ್ತೇನೆ, ಮತ್ತೆ ತೋಟಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನು ಸಹ ಹಾಕಿ ಒಟ್ಟಿಗೆ ಉಳುಮೆ ಮಾಡಿ ಹಾಕಿಡ್ತೇನೆ. ಅಜೋಲ್ ಅಂತ ಏನಾದ್ರೂ ಬಳಕೆ ಮಾಡ್ತೀರಾ? ಅಜೋಲ ನಾನು ದನಗಳಿಗೆ ಬಳಕೆ ಮಾಡ್ತೇನೆ. ಹೌದೌದು, ಅಜೋಲ ಸ್ವಲ್ಪ ಅದರ ಬಗ್ಗೆ ಹೇಳಿ. ಈಗ ಅಜೋಲ್ ಒಂದು ಪ್ರಾಮುಖ್ಯತೆ ಏನು, ಅದನ್ನ ಹೇಗೆ ನೀವು ಬೆಳೆಸುವಂತಹದ್ದು, ಹೇಗೆ ಬಳಕೆ ಮಾಡುವಂತ? ನಾನು ಅಜೋಲ ಮಾಡಿ ಸಾಧಾರಣ ಒಂದು 4-5 ತಿಂಗಳಾಯ್ತು ತುಟ್ಟಿಗಟ್ಟಿ. ಅದರಲ್ಲಿ ಫಸ್ಟಿಗೆ ನಾವು ಅಜೋಲ ಕಟ್ಟುವಾಗ ಒಂದು 10 ಫೀಟ್ ಉದ್ದ, 4 ಫೀಟ್ ಅಗಲ, ಒಂದು 1 ಫೀಟ್ ಏರಿಕೆ ತೊಟ್ಟಿ ಮಾಡಿ ಅದನ್ನೊಂದು ಸಾಧಾರಣ ಫಸ್ಟಿಗೆ ಒಂದು 4 ಇಂಚ್ ನೀರು ಬಿಟ್ಟು ನೀರು ತುಂಬಿಸಬೇಕು. ಅದಕ್ಕೆ 4 ಇಂಚ್ ಮೇಲೆ ಖಾಲಿ ಇಡಬೇಕು. ಫಸ್ಟಿಗೆ ಒಂದು 10 kg ದನದ ಇದು ದನದ ಸೆಗಣಿ ಮತ್ತೆ ಒಂದು 5 kg ಮಣ್ಣು, ಒಳ್ಳೇದು ನಿಮ್ದು ಅಂದ್ರೆ ಗದ್ದೆಯ ಮಣ್ಣು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು SSP ಅಂತ, ಸೂಪರ್ ಫಾಸ್ಫೇಟ್ ಅಂತ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ, ಅದನ್ನು ಒಟ್ಟಿಗೆ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕು. ಮಿಕ್ಸ್ ಮಾಡಿ ಒಂದು 2 ದಿನದಲ್ಲಿ ಅಜೋಲದ್ದು ಸ್ವಲ್ಪ ಗಿಡಗಳನ್ನು ಕೆವಿಕೆಯಲ್ಲಿ ಸಿಗ್ತದೆ, ಅದನ್ನು ತಂದು ಅದಕ್ಕೆ ಹಾಕಬೇಕು. 1 ವಾರದೊಳಗೆ ಅದರಲ್ಲಿ ಫುಲ್ ಆಗ್ತದೆ. ಅದನ್ನು ಹಾಗೆ ನೀವು ಹಿಂಡಿಯ ಅದನ್ನು ತೊಳಿಬೇಕು. ಹಾಕುವಾಗ ಒಂದು 3-4 ಸಲ ತೊಳೆದು ದನದ ಹಿಂಡಿಯಗೊಟ್ಟಿಗೆ ದನಗಳಿಗೆ ಕೊಡಬೇಕು. ನಿಮ್ಮದು ದನ ಹಾಲಿನ ಕ್ವಾಲಿಟಿ ಒಳ್ಳೆ ಬರ್ತದೆ, ಡಿಗ್ರಿಯಿಂದ ಹಿಡಿದದ್ದು ಫ್ಯಾಟಿಂದ ಹಿಡಿದು ಒಳ್ಳೆ ರೀತಿಯಲ್ಲಿ ಬರ್ತದೆ. ದನಗಳಿಗೆ ಸಹ ಒಳ್ಳೆಯದು, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಈಗ ಮಳೆ ಹೆಚ್ಚು ಬೀಳುವಂತಹ ಒಂದು ಪ್ರದೇಶದಲ್ಲಿ ನೀರಿನ ಒಂದು ನಿರ್ವಹಣೆ ಮಾಡುವಂತಹದ್ದು ಸ್ವಲ್ಪ ಕಷ್ಟ ಆಗ್ತದೆ ಭತ್ತದ ಗದ್ದೆಯಲ್ಲಿ ಅಂತ ಕೇಳ್ತೀವಿ. ನಿಮ್ಮ ಒಂದು ಪರಿಸ್ಥಿತಿ ಅಂದ್ರೆ ತೋಟದ ಹೇಗಿದೆ ಪರಿಸ್ಥಿತಿ? ನಮ್ಮದೆಂದ್ರೆ ನಾನು ಉದ್ಯೋಗ ಖಾತ್ರಿಯಲ್ಲಿ ಇದ್ದೇನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ವರ್ಷಕ್ಕೆ ಒಮ್ಮೆ ತೋಳು ರಿಪೇರಿ ಎಲ್ಲ ಒಳ್ಳೆ ರೀತಿ ನಮ್ಮ ಬದು ನಿರ್ಮಾಣ ಒಳ್ಳೆ ರೀತಿಯಿಂದ ಮಾಡಿದ್ದೇವೆ. ಹಾಗಾಗಿ ನಮಗೆ ಹೋದ ವರ್ಷ ಸ್ವಲ್ಪ ಗದ್ದೆಗೆ ಪ್ರಾಬ್ಲಮ್ ಆಗಿದೆ ಮಳೆ ಬರುವಾಗ, ಆದ್ರೂ ಈಗ ಇಳಿದುಕೊಂಡು ಸರಿ ಕರೆಕ್ಟ್ ಆಗಿ ಇದು ನಮ್ಗೆ ಬೇಕಾದಾಗೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ, ಮತ್ತೆ ಪಂಪ್ ಸೆಟ್ ಇದೆ ನಮಗೆ ನೀರಿನ ವ್ಯವಸ್ಥೆ ಇದ ತೊಂದ್ರೆ ಆದ್ರೂ ಪಂಪ್ ಅಲ್ಲಿ ಮತ್ತೆ ಮಳೆ ಕಡಿಮೆ ಇದ್ರು ಪಂಪ್ ಅಲ್ಲಿ ಹಾಕ್ತಾ ಇದ್ದೇವೆ. ಸ್ವಲ್ಪ ಈ ಉದ್ಯೋಗ ಖಾತ್ರಿ ಯೋಜನೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾರು ಪಂಚಾಯತ್ ಕಡೆಗೆ ಯಾರು ಸಹ ಮುಖ ಮಾಡುದಿಲ್ಲ ರೈತರು. ಈಗ ಕಲ್ತವ್ರು ಮೊದಲಿನವ್ರು ಕಮ್ಮಿ, ಈಗ ಎಜುಕೇಶನ್ ಇದ್ರು ಸಹ ಕೆಲವರು ಅದ್ರ ಅಂದ್ರೆ ಮನೆಯಲ್ಲಿ ಇದು ಮಾಡಿ ಆಚೆ ತಿರುಗಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ಹೇಳುದಾದ್ರೆ ಪಂಚಾಯತ್ ಕರೆಕ್ಟ್ ಭೇಟಿ ಮಾಡಿದ್ರೆ, ಬಿಡಿಒ ಆಗ್ಲಿ ಯಾರನ್ನು ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾರೆ ವರ್ಷಕ್ಕೆ ಇಷ್ಟಂತೇಳಿ ಸ್ಕೀಮೇ ಬರ್ತದೆ. ಕೃಷಿ ಇಲಾಖೆಯಲ್ಲಿ ಬೇರೆ ಉಂಟು, ತೋಟಗಾರಿಕೆ ಬೇರೆ ಉಂಟು, ಪಂಚಾಯತ್ ಬೇರೆ ಉಂಟು. ಹಾಗೆ ಹೋಗ್ತಾ ಇದ್ರೆ ಅದೊಂದು ಮಾಡ್ಬೋದು. ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಸೇರಿದ್ರೆ ಒಂದು ಸಾಧಾರಣ ವರ್ಷಕ್ಕೆ 100 ದಿನ ಕೆಲಸ ಒಂದು ಫ್ಯಾಮಿಲಿಗೆ ಕೊಡ್ತಾರೆ. ಸಂಬಳ ಸ್ವಲ್ಪ ಕಡಿಮೆ ಇರ್ಬೋದು, ಆದ್ರೆ ನಮಗೋಸ್ಕರ ನಾವು ಮಾಡುವಾಗ ಸಂಬಳ ನೋಡ್ಲಿಕ್ಕೆ ಆಗುದಿಲ್ಲ ನೋಡಿ. ಎಲ್ಲ ಅದು ಲಾಭನೇ ನಮ್ಗೆ. ಮೊದ್ಲು ಇದೆಲ್ಲ ಇರ್ಲಿಲ್ಲ, ನಮ್ಮ ತಂದೆ ಹಿಂದೆ ಅಜ್ಜರ ಕಾಲದಲ್ಲೆಲ್ಲ ಇದಿರ್ಲಿಲ್ಲ. ಇದು ಬಂದ್ಮೇಲೆ ತುಂಬಾ ರೈತರಿಗೆ ತುಂಬಾ ಅನುಕೂಲ ಆಗಿದೆ. ನಾವು ಅದರಲ್ಲಿಯೇ ಎಲ್ಲ ಮಾಡ್ತಾ ಇದ್ದೇವೆ, ಹೆಚ್ಚಾಗಿ ಅದರಲ್ಲೇ ಮಾಡಿದ್ದು. ಈಗ ಬೇರೆ ಯಾವ ಯಾವ ಕೆಲಸವನ್ನೆಲ್ಲ ಇದರಲ್ಲಿ ಮಾಡಿಸಬಹುದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ, ಜೊತೆಗೆ ಮನೆಯವರಿಗೂ ಕೂಡ ಸಂಬಳ ಕೊಡುವಂತಹದ್ದು ಇದು? ಹೌದೌದು, ಅಂದ್ರೆ ಬಾವಿ ಕೆಲಸ ಉಂಟು, ಬಾವಿ ಮಾಡುವುದಾದ್ರೆ ಬಾವಿ ಕೆಲಸ ಉಂಟು. ಹಾಗೆ ಇದಕ್ಕೆ ಹಟ್ಟಿಗೆ ಸಿಗ್ತದೆ, ಕೋಳಿ ಶೆಡ್ಡು ಸಿಗ್ತದೆ, ನಂತರ ಆಡು ಮೇಕೆ ಮಾಡಿದ್ರೆ ಸಿಗ್ತದೆ, ನಂತರ ಬದು ನಿರ್ಮಾಣ ಸಿಗ್ತದೆ, ಹೂಳೆ ಎತ್ತುವುದು ಸಿಗ್ತದೆ. ಹೂಳೆ ಎತ್ತುವುದು ಸಹ ಉಂಟು, ಅದು ಹೋದ್ರೆ ಮಾತ್ರ ಗೊತ್ತ, ಅದು ಹೇಳಿದ್ನಲ್ಲ ನಾನು, ಕರೆಕ್ಟ್ ಕಾಂಟ್ಯಾಕ್ಟ್ ಇಟ್ಟು ಹೋದ್ರೆ ಗೊತ್ತಾಗ್ತದೆ ಹೂಳೆ ಎತ್ತಲಿಕ್ಕೆ ಸಿಗ್ತದೆ. ಹಾಗೆ ವರ್ಷದಲ್ಲಿ ಒಟ್ಟರೆ ಒಂದು ಫ್ಯಾಮಿಲಿಗೆ 100 ದಿನದ ಕೆಲಸ ಕೊಡ್ತಾರೆ. ಅಂದ್ರೆ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಮಾಡ್ಬೇಕು. ಹೌದು, ಜಾಬ್ ಕಾರ್ಡ್ ಒಂದು ಮಾಡ್ಬೇಕು. ನಿಮ್ದು ಮನೆಯಲ್ಲಿ ಮಕ್ಕಳಿದ್ರೆ 18 ವರ್ಷ ದಾಟಿದವರಿಗೆ ಎಲ್ರಿಗೂ ಮಾಡ್ಬೋದು. ಆಮೇಲೆ ಈಗ ಈ ಸಮಗ್ರ ಕೃಷಿಯ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಒಂದು ಬೆಳೆಯ ಬದಲಿಗೆ ಎಲ್ಲ ಕೃಷಿಯನ್ನು ಕೂಡ ಮಾಡಬೇಕು, ಜೊತೆಗೆ ಸಾಧ್ಯವಾದರೆ ಹೈನುಗಾರಿಕೆಯು ಅಥವಾ ಕೋಳಿ ಸಾಕಣೆ ಇಂಥದನ್ನು ಕೂಡ ಸೇರಿಸಿಕೊಳ್ಳಬಹುದು ಅಂತ. ನೀವು ಸಮಗ್ರ ಕೃಷಿಯನ್ನು ಹೇಗೆ ಅಳವಡಿಸಿಕೊಂಡಿದ್ದೀರಿ? ನಾನು ಸಾಧಾರಣ ಭತ್ತದ ಕೃಷಿ ಪ್ರಮುಖ ಬೆಳೆಯಾಗಿ ಭತ್ತದ ಕೃಷಿಯನ್ನು ಇಟ್ಟಿದ್ದೇನೆ. ಭತ್ತದ ಮುಗ್ದ ಮೇಲೆ ನಾವು ಇದು ಯಾವುದು ನಿಮ್ದು ಹೈನುಗಾರಿಕೆ, ಹೈನುಗಾರಿಕೆ 2 ದನ 2 ಕರು ಉಂಟು ನಮ್ಮ ಮನೆಯಲ್ಲಿ. ನಮ್ಮ ಸಾಧಾರಣ ಒಂದು ಫ್ಯಾಮಿಲಿಗೆ ಬೇಕಾಗುವ ಹಾಗೆ ನಮ್ಮ ಖರ್ಚು, ಬೇರೆ ನಮ್ಗೆ ಆದಾಯ ಅಂತ ಹೇಳಿಲ್ಲ, ಅದರಲ್ಲೇ ಆದಾಯ. ಒಂದು ಮಲ್ಲಿಗೆ ಇದೆ, ಮಲ್ಲಿಗೆ ಈಗ ಸಹ ಒಂದು 3-4 ಚೆಂಡು ಆಗ್ತಾ ಉಂಟು. ಈ ಸಲ ಕಡಿಮೆ ಮಲ್ಲಿಗೆ ಎಲ್ರಿಗೆ, ಆದ್ರೆ ಎಲ್ಲ ನಮ್ದು ಇದೆ ಸಾವಯವ ಕೃಷಿ, ಆರ್ಗ್ಯಾನಿಕ್ ಫುಲ್ ಮಾಡುದು, ಏನು ನಿಮ್ದು ಸ್ಪ್ರೇಗೆ ಇಲ್ಲ. ನಮ್ಮ ಕೃಷಿಕ ಸಂಘದವರು ಬೇಕಾದಾಗಿ ನಮ್ಮ ಊರಿಗೆ ಬಂದು ನಮ್ಮ ಹಳ್ಳಿಯಲ್ಲಿ ಬಂದು ನಮ್ಗೆಲ್ಲ ಅವರ ಎಂತ ಅನುಭವ ಉಂಟು ಅದನ್ನು ನಮಗೆ ಕೊಡ್ತಾ ಇದ್ದಾರೆ. ಹೌದೌದು. ಹಾಗೆ ಈಗ ಮಲ್ಲಿಗೆಯಲ್ಲಿ ಸಾವಯವ ಕೃಷಿ ಮಾಡೋದ್ರಿಂದ ಈ ಮಲ್ಲಿಗೆಯ ಗುಣಮಟ್ಟದಲ್ಲಿ ಅಥವಾ ಪರಿಮಳದಲ್ಲಿ ಏನಾದ್ರು ವ್ಯತ್ಯಾಸ ಉಂಟು? ಹೌದು ಸರ್. ಹೌದೌದು, ನಿಮ್ಮ ಪ್ರಶ್ನೆ ಒಳ್ಳೇದು. ಅಂದ್ರೆ ನೀವು ಹೀಗೆ ಸ್ಪ್ರೇ ಕೊಟ್ಟ ಮಲ್ಲಿಗೆ ಹೀಗೆ ಮೂಗಿನ ಹತ್ರ ಕೊಂಡೋದ್ರೆ ಅಷ್ಟು ಮೊದಲಿನ ಹಾಗೆ ಪರಿಮಳ ಇಲ್ಲ. ಇದು ಇದು ತುಂಬಾ ಪರಿಮಳ. ಒಂದೊಮ್ಮೆ ಸಾಯಂಕಾಲ ನೀವು ಗಿಡದ ಬಳಿ ಹೋದ್ರೆ ಗೊತ್ತಾಗ್ತದೆ ಅದರ ವಿಷಯ. ಹೌದೌದು. ಸ್ವಲ್ಪ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ನಿರ್ವಹಣಾ ಕ್ರಮಗಳು ಏನೇನು ಮಾಡಬೇಕು, ಏನು ಮಾಡಬಾರ್ದು? ಮಲ್ಲಿಗೆ ನೋಡಿ, ಸಾಧಾರಣ ಒಂದು ಅಕ್ಟೋಬರ್ ವರೆಗೆ ನೀವು ಇದು ಬುಡಕ್ಕೆ ಎಲ್ಲ ಹಾಕಬಾರ್ದು. ಅಕ್ಟೋಬರ್ ಮುಗಿದ್ಮೇಲೆ ಅಂದ್ರೆ ನವೆಂಬರ್ ಮಾಡಬಾರ್ದು. ನವೆಂಬರ್ ಡಿಸೆಂಬರ್, ಸಾಧಾರಣ ನವೆಂಬರ್ ಬರುವಾಗ ಗಿಡಗಳನ್ನು ಅಡಿಗೆ ಗೆಲ್ಲು ನೆಲಕ್ಕೆ ತಾಗುವ ಗೆಲ್ಲುಗಳನ್ನು ಪ್ರೂನಿಂಗ್ ಕತ್ತರಿಸಬೇಕು. ಪ್ರೂನಿಂಗ್ ಮಾಡಿ ಕರೆಕ್ಟ್ ಅದಕ್ಕೆ ಒಂದು ಶೇಪ್ ಕೊಟ್ಟು ಇದು ಮಾಡಬೇಕು. ನಂತರ ಸಾಧಾರಣ ಜನವರಿ ಬರುವಾಗ ನೀವು ಒಂದು ಫೀಟ್ ಬಿಟ್ಟು ಬದಿಯಿಂದ ಸ್ವಲ್ಪ ಟ್ರೆಂಚ್ ಮಾಡಿ, ಅಂದ್ರೆ ಜಾಸ್ತಿ ಇಲ್ಲ, ಸಾಧಾರಣ ಸ್ವಲ್ಪ ಟ್ರೆಂಚ್ ಮಾಡಿ ಬೇರು ಹೊರಗಿಂದ ಬರುವ ಬೇರನ್ನು, ಗಿಡದ ಬೇರು ಕಟ್ ಆಗಬಾರ್ದು, ಹೊರಗಿಂದ ಬರುವ ಬೇರನ್ನು ಕಟ್ ಮಾಡಿ ಒಳ್ಳೆ ಕಲೆತ ಗೊಬ್ಬರ ಎಂದ್ರೆ ಹುಡಿಯಾಗಬೇಕು. ನೀವು ಇಡೀ ಗೊಬ್ಬರ ಇದು ಮಾಡಬಹುದು, ಅದಾಗುದಿಲ್ಲ ಗಿಡಗಳಿಗೆ. ಸುಮ್ಮನೆ ಕೆಲವರು ಇಡೀ ಶ್ವಾಸ ಬಂದಾಗುವ ಹಾಗೆ ಇಡೀ ಗೊಬ್ಬರವನ್ನು ಮುಚ್ಚಿ ಇಡ್ತಾರೆ. ಹಾಗೆ ಹುಡಿ ಗೊಬ್ಬರವನ್ನು ಇಟ್ಟು ಸುಡು ಮಣ್ಣು ಹಾಕ್ತೇವೆ ನಾವು. ಅದೇ ಸಾವಯವ ಅಂದ್ರೆ ಅದೇ, ಅದು ಕೆಲವರು ತಂದು ಅದರ ಬದಲಿಗೆ ಬೇರೆ ಎಲ್ಲ ಹಾಕುತ್ತಾರೆ, ನಾವು ಅದು ಹಾಕುದಿಲ್ಲ. ನಂತರ ನಾವು ಎರೆಹುಳು ಗೊಬ್ಬರ ಮತ್ತೆ ಕೋಳಿ ಗೊಬ್ಬರವನ್ನು ಒಂದು ಸಾಧಾರಣ ಒಂದು ಡ್ರಮ್ ಅಲ್ಲಿ, ಒಂದು 200 liter ಡ್ರಮ್ ಅಲ್ಲಿ ಕೋಳಿ ಗೊಬ್ಬರವನ್ನು ಹಾಕಿ ದಿನಾ ಒಂದು ಬೆಳಿಗ್ಗೆ ಸಾಯಂಕಾಲ ಒಮ್ಮೆ ತಿರುಗಿಸಿ ಅದರ ಜ್ಯೂಸ್ ಅನ್ನು ಮಾಡಿ ಸಾಧಾರಣ 8 ದಿನಕ್ಕೊಮ್ಮೆ ನಾವು ಹಾಕಿ. ಹೌದು, ಅದೇ ಮೇನ್ ಅದಕ್ಕೆ ಈಗ ನಮ್ದು. ನಾವು ನಿಜ ಆದ್ರೆ ಹಿಂಡಿ ಹಾಕ್ತಾರೆ, ತುಂಬಾ ಜನ ಹಾಕ್ತಾರೆ. ನಾನು ಮೊದಲು ಸಾಧಾರಣ ಒಂದು 20 ವರ್ಷ ಮುಂಚೆ ನೆಲಗಡಲೆ ಹಿಂಡಿ ಹಾಕಿಯೇ ತೆಗಿತಾ ಇದ್ದೆವು. ಆದ್ರೆ ಈಗ ನೆಲಗಡಲೆ ಹಿಂಡಿ ಹಾಕುದೇ ಇಲ್ಲ. ಖಾಲಿ ನಮ್ಗೆ ಒಂದು ಹೇಳಿದ್ ಇಲ್ಲ, ಕೃಷಿಕ ಸಂಘದವರು ಹೇಳಿದ್ಮೇಲೆ ಖಾಲಿ ಅದನ್ನ ನಮ್ಗೇನು ನರಕ ಅಂತ ಹೇಳಿ ಆಗುದಿಲ್ಲ. ಇದು ಜ್ಯೂಸ್ ಮಾಡುವವರಿಗೆ ಒಂದು ನನ್ನ ಅನುಭವ ನಾನು ಹೇಳುದು. ಜ್ಯೂಸ್ ಮಾಡುವಾಗ, ಜ್ಯೂಸ್ ಹಾಕುವಾಗ ಗಿಡಗಳಿಗೆ ಅದು ಅದರಲ್ಲಿ ತೌಡು ಉಂಟು, ಇದರದ್ದು ಯಾವುದು ನಿಮ್ಮ ಭತ್ತದ ತೌಡು ಇರ್ತದೆ, ಅದನ್ನು ತೆಗೆದು ತೌಡು ತೆಗೆದು ಖಾಲಿ ಇಲ್ಲದ್ರೆ ಇದು ಹಿಡಿದು ಬಟ್ಟೆಯಿಂದ ಕಾಶಿ ಯಾವುದು ಅದನ್ನು ಹಾಕ್ಬೇಕು. ಹಾಗೆ ಇಲ್ಲದ್ರೆ ಅದರಲ್ಲಿ ಅದು ನಿಮ್ದು ಭತ್ತದ ಜೋಳು ಇದೆಲ್ಲ ಇರ್ತದೆ, ಆದ್ರಿಂದ ಇದೆಲ್ಲ ಬರ್ತದೆ ಅಂತ ಗೆದ್ದಲು. ಹೌದೌದು, ಅದು ಜಾಗ್ರತೆ ಮಾಡಬೇಕು. ಆಮೇಲೆ ನೀರು ಎಷ್ಟು ಕೊಡಬೇಕು? ನೀರು ಸಾಧಾರಣ ಈಗ ಎಲ್ಲ ಪೈಪ್ ನಿಂದ ಹಿಡಿತಾ ಇದ್ದಾರೆ, ಪಂಪ್ ಚಾಲು ಮಾಡುದು ಪೈಪ್ ನಿಂದ ಬೇಕಾದಷ್ಟು ಹಿಡಿದಾರೆ. ಹಾಗೆ ಅಲ್ಲ, ಅದಕ್ಕೆ ಹೆಚ್ಚು ನೀರಾಗತಿಲ್ಲ. 2-3 ದಿನಕ್ಕೊಮ್ಮೆ ಒಂದು ಕೊಡಪನದಿಂದ ಅಂದ್ರೆ ಒಂದು ಬಿಂದಿಗೆ ಸಾಧಾರಣ ಎಷ್ಟು, ಒಂದು 15-20 liter ಅಷ್ಟು ನೀರು ಕೊಟ್ಟರೆ ಸಾಕ್ತದೆ, ಸಾಕಾಗ್ತದೆ ಒಂದು ಗಿಡಕ್ಕೆ. ಪ್ರತಿ ದಿವಸ ನೀರು ಕೊಡಬೇಕು? ಬೇಡ, ಕೊಡ್ಬೇಕಂತ ಹೇಳಿ ಇಲ್ಲ. ಅದು ಕೆಲವರೆಲ್ಲ ಹನಿ ತೆಗೆಯುದು ಅದೆಲ್ಲ, ಮೊದಲು ನಾವು ಸಹ ಮಾಡ್ತಾ ಇದ್ದು ಒಂದು ಟೈಮ್ ಅಲ್ಲಿ, ಈಗ ಅದೆಲ್ಲ ಬಂದ್ ಮಾಡಿದೇವೆ. ಈಗ ನಾವು ಆ ನಿಯಮದಿಂದ ಹೋಗ್ತೇವೆ. ಆದ್ರೆ ಈಗ ಸಾಧಾರಣ ಒಂದು 4-6 ಈಗ ಚೆಂಡು ಆಗ್ತಾನೆ ಉಂಟು. ಈಗ ನೋಡಿ ಮಲ್ಲಿಗೆ ರೇಟ್ ಒಳ್ಳೇದಿದೆ, ಸಾಧಾರಣ ಮಟ್ಟಿಗೆ ಅದರಲ್ಲಿದ್ದ ಆದಾಯ, ಬಾಕಿ ಅದರಲ್ಲಿ ಇಲ್ಲ. ಆಮೇಲೆ ಈಗ ಈ ಕೀಟ ಮತ್ತು ರೋಗಗಳು ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಮತ್ತು ಏನೇ ಸಮಸ್ಯೆಗಳು ಬರ್ತವೆ? ಕೀಟಗಳಿಗೆ ನಾವು ಅದು ಕೈಬೇವು ಎಣ್ಣೆ ಅಂತ ಹೇಳಿ ಬರ್ತದೆ, ಅದಕ್ಕೆ ಸ್ವಲ್ಪ ಸೋಪ್ ನೀರು ಕೊಟ್ಟು ಅದನ್ನು ಸ್ಪ್ರೇ ಕೊಡ್ತೇವೆ ಅಷ್ಟೇ. ಕೈಬೇವು ಎಣ್ಣೆ ಕೃಷಿ ಇಲಾಖೆ ಸಿಗ್ತದೆ, ಅದಷ್ಟು ಪವರ್ ಇಲ್ಲ, ಹೊರಗೆ ಸಹ ಸಿಗ್ತದೆ. ಅದನ್ನ ತಂದು ಸ್ವಲ್ಪ ನಿಮ್ದು ಸಾಬೂನ್ ಪೌಡರ್ ಸಿಗ್ತದೆ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೇಕು, ಅಂದ್ರೆ ಅದು ಇಲ್ಲದ್ರೆ ಅದಕ್ಕೆ ಅಂಟಿ ಕುತ್ಕೊಳ್ತದೆ ಮಿಷಿನ್ಗೆ, ಅದು ಹಾಕಿ ಸ್ವಲ್ಪ ಸ್ಪ್ರೇ ಕೊಟ್ಟರೆ ಆಯ್ತು ಅಷ್ಟೇ. ಎಷ್ಟು ದಿವಸಕ್ಕೊಂದ್ಸಲ ಕೊಡಬೇಕು? ಸಾಧಾರಣ ಒಂದು 15-20 ದಿನ. ಹಾಗೆ ಮಾಡುವವರಿಗೆ ಜ್ಯೂಸ್ ನಾವು ಮೊದಲು ಮಾಡಿದ್ದೇವೆ ಸ್ವಲ್ಪ ಸಮಯ, ಇದು ಕೃಷಿಕ ಸಂಘದವರ ಅನುಭವ ಪ್ರಕಾರ ಆಡು ಸೊಗೆಯ ಜ್ಯೂಸ್ ಮಾಡಿದ್ದೇವೆ, ಮತ್ತೆ ಕಾವೇರ್ಕ ಅದು ಕಸರ್ಕ ಅದ್ರದ್ದು ಜ್ಯೂಸ್ ಮಾಡಿ ಕೊಟ್ಟಿದ್ದೇವೆ. ಹೌದೌದು, ಹಾಗೆ ಒಂದು ರೀತಿಯ ಕಷಾಯ ಕಷಾಯ ಬಹಳ ಒಳ್ಳೇದು. ನೀವು ಈಗ ಇದು ಅದೇ ಹೇಳಿದಲ್ಲ, ಕೆಮಿಕಲ್ ಹಾಕುವುದಕ್ಕಿಂತ ನಾವು ಆದಷ್ಟು ಸಾವಯವ ರೀತಿಯಿಂದ ಹೋದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನೀವು ಅದನ್ನು ಎಣ್ಣೆಯನ್ನು ಸ್ಪ್ರೇ ಮಾಡುದು ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪ್ರಾಬ್ಲಮ್ ಅಂದ್ರೆ ಅದು ಹೇಳಿ ಪ್ರಯೋಜನ. ನಾವು ಹೇಗೂ ಸಾಯ್ತೇವೆ, ಇನ್ನೊಬ್ಬರನ್ನು ನಾವು ಕೊಲ್ತೇವೆ, ಹಾಗೆ ಆಗ್ತದೆ. ಈಗ ಬೆಲೆಯಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ, ಬಹುಶಃ ಡಿಮಾಂಡ್ ಅನ್ನು ನೋಡಿಕೊಂಡು ಬೆಲೆಯೂ ಕೂಡ ನಿರ್ಧಾರ ಆಗ್ತದೆ ಅಂತ ಹೇಳಿ, ಸರಾಸರಿ ವಾರ್ಷಿಕವಾಗಿ ಎಷ್ಟು ಎವರೇಜ್ ಸಿಗ್ತದೆ ನಿಮಗೆ? ವಾರ್ಷಿಕ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು ತಿಂಗಳಿಗೆ ಕಮ್ಮಿ ನಾನು ಹೇಳುದು ತಿಂಗಳಿಗೆ ಒಂದು 15-20 ಸಾವಿರ ಯಾವ ಲೆಕ್ಕದಲ್ಲೂ ತೆಗಿಬಹುದು. ನನ್ನ ಅನುಭವ ಪ್ರಕಾರ 15-20 ಸಾವಿರ ಯಾವ ಲೆಕ್ಕದಲ್ಲಿ ಇರಬಹುದು ಅಂದ್ರೆ ವಾರ್ಷಿಕ ಒಂದು ನನ್ನ ಒಂದು 2.5 ಲಕ್ಷವರೆಗೆ ಮಾಡಬಹುದು ಅಂತ. ಖರ್ಚು ಎಷ್ಟಾಗಬಹುದು? ಖರ್ಚು ಒಂದು ನಾವು ಹೆಚ್ಚು ಖರ್ಚಿಸಿದಿಲ್ಲ, ಅದೇ ಹೇಳಿದಲ್ಲ ಫಸ್ಟ್ಗೆ, ಇದೇ ಹೀಗೆ ಹೋಗ್ತದೆ ನಮ್ದು. ಸಾಧಾರಣ ಒಂದು 1 ಲಕ್ಷವರೆಗೆ ಖರ್ಚು ತೆಗೆದಿಡಬಹುದು. ಹಾಗೆ ಈಗ ಮೊಗ್ಗನ್ನ ಬಿಡಿಸುವಂತಹದ್ದು ಮಾಲೆ ಕಟ್ಟುವಂತಹದ್ದು ಒಂದು ಕೆಲಸ ಅಲ್ವಾ? ಹೌದೌದು, ಹೌದು ಸರ್. ಬೆಳಿಗ್ಗೆ ಎದ್ದು ಅದೇ ಕೆಲಸ ಆಗ್ತದೆ, ಬೆಳಿಗ್ಗೆ ಡೈರಿಗೆ ಹೋಗುದು ನಾವು, ಹಾಲು ಹಾಕೋದು, ಬಂದು ಪುನಃ ಗಿಡಕ್ಕೆ ಹೋಗಿ ಅದೇ ಕೆಲಸ ಮಾಡ್ತೇವೆ. ತೆಗೆದು ಮತ್ತೆ ನಾವೇ ಮನೆಯವರೇ ಕಟ್ತೇವೆ, ಹೊರಗೆ ಅಂತ ಹೇಳಿ ದುಡ್ಡು ಕೊಡ್ಲಿಕ್ಕೆ ಇಲ್ಲ, ಅದಕ್ಕೆ ನಮ್ಮ ಮನೆಯವರೇ ಫ್ಯಾಮಿಲಿಯೇ ಮಾಡುದು. ಈಗ ನೂಲಿನ ದಾರದಿಂದ ಕಟ್ಟುವಂತಹದ್ದು ಬಾಳೆನಾರಿನಿಂದ ಕಟ್ಟುವಂತಹದ್ದು ವ್ಯತ್ಯಾಸ ಉಂಟಾ? ಇಲ್ಲ ಇಲ್ಲ, ನಾವು ಬಾಳೆನಾರಿಂದ ಕಟ್ಟಿದ್ರೆ ದೇವರಿಗೆ ಎಲ್ಲ ಪೂಜೆಗೆ ಎಲ್ಲ ಬಹಳ ಒಳ್ಳೇದು. ಇಲ್ಲ, ನಾವು ಈ ಕಡೆ ಸಾಧಾರಣ ಶಂಕರಪುರ ಮಲ್ಲಿಗೆ ಅಂದ್ರೆ ಹೆಚ್ಚಾಗಿ ಬಾಳೆ ಹಗ್ಗದಿಂದಲೇ ಕಟ್ಟುದು. ಹೌದೌದು, ಹೊರಗೆಲ್ಲ ಬೆಲೆ ಜಾಸ್ತಿ ಸಿಗ್ತದ? ಇಲ್ಲ, ಬೆಲೆ ಅಂದ್ರೆ ಅದೇ ಬಡ್ಕಳ ಮಲ್ಲಿಗೆ ಅಂತ ನಮ್ಗೆ ಸ್ವಲ್ಪ ತುಂಬಾ ಜಾಸ್ತಿ ಈ ಕಡೆ. ಹೌದೌದು, ಬಾಳೆನಾರಿಂದ ಕಟ್ಟಿದ್ದಕ್ಕೆ ಬೆಲೆ ಜಾಸ್ತಿ? ಇಲ್ಲ ಇಲ್ಲ, ಅದಕ್ಕೆ ಅಂತೇಳಿ ಹೆಚ್ಚು ಇಲ್ಲ ಅಂದ್ರೆ ಆ ಕಡೆಗೆ ಮಲ್ಲಿಗೆಗಿಂತ ನಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಶಂಕರಪುರ ಮಲ್ಲಿಗೆ ಜಾಸ್ತಿ. ಈಗ ಮಳೆಗಾಲದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಮಲ್ಲಿಗೆ ಕೃಷಿಯಲ್ಲಿ? ಮಳೆಗಾಲದಲ್ಲಿ ಅಂದ್ರೆ ಗೆಲ್ಲು ಸಾಯುದು, ಮತ್ತೆ ಎಲೆ ಉದುರುವುದು, ಜಾಸ್ತಿ ನೀರು ನಿಲ್ಬಾರ್ದು, ಪಾಚಿ ಕಟ್ಟುವುದು, ಅದಕ್ಕೆ ಎಲ್ಲ ನಾವು ವ್ಯವಸ್ಥೆ ಅಂದ್ರೆ ಸುಣ್ಣ ಮೈಲ್ ತುತ್ತು ದ್ರಾವಣ ಮಾಡಿ

ಮಣ್ಣಿನ ಆಳವು ಹೆಚ್ಚು ಇದ್ದಲ್ಲಿ ಕಡಿಮೆ ಪ್ರಮಾಣದ ಹೊಂಡಗಳನ್ನು ನಿರ್ಮಿಸಬೇಕು. ಇತ್ತೀಚಿನ ದಿವಸಗಳಲ್ಲಿ ತೊಟ್ಟೆ ಗಿಡಗಳನ್ನು ಮತ್ತು ಕಪ್ಪಿನ ಗಿಡಗಳನ್ನು ಕೂಡ ನೆಡುವುದಕ್ಕೆ ಉಪಯೋಗಿಸಲಾಗ್ತಾ ಇದೆ. ಹೊಂಡಗಳನ್ನು ನಿರ್ಮಿಸುವಾಗ ಮೇಲಿನ ಮಣ್ಣನ್ನು ಒಂದೆಡೆ, ಕೆಳಗಿನ ಮಣ್ಣನ್ನು ಮತ್ತೊಂದೆಡೆಗೆ ಇಡಬೇಕು. ಗಿಡಗಳನ್ನು ನಾಟಿ ಮಾಡುವ ಮೊದಲು ಹೊಂಡಗಳನ್ನು ತುಂಬಬೇಕಾಗ್ತದೆ. ತುಂಬುವಾಗ ಮಣ್ಣಿನಲ್ಲಿರುವಂತಹ ಕಲ್ಲುಗಳನ್ನು ಮತ್ತು ಹಳೆಯ ಬೇರುಗಳನ್ನು ತೆಗೆದು ಹಾಕಬೇಕು ಮತ್ತು ಮೇಲಿನ ಮಣ್ಣನ್ನು ಮೊದಲು ತುಂಬಿ ನಂತರ ಕೆಳಗಿನ ಮಣ್ಣನ್ನು ತುಂಬಬೇಕು. ಮಣ್ಣು ಭೂಮಿಯ ಮಟ್ಟದಿಂದ ಸುಮಾರು 5 ಸೆಂಟಿಮೀಟರ್ ಎತ್ತರ ಇರಬೇಕು. ಇದರಿಂದ ಬುಡದಲ್ಲಿ ನೀರು ನಿಲ್ಲುವುದನ್ನು ತಪ್ಪಿಸಬಹುದು. ಹೊಂಡವನ್ನು ಗುರುತಿಸುವುದಕ್ಕೆ ಗುಂಡಿಯ ಮಧ್ಯದಲ್ಲಿ ಕೋಲನ್ನು ನಿಲ್ಲಿಸಬೇಕು. ಗುಂಡಿಗಳನ್ನು ತುಂಬುವಾಗ 20 ಕಿಲೋಗ್ರಾಂನಷ್ಟು ಕಾಂಪೋಸ್ಟ್ ಅಥವಾ ಕಳಿತ ಸಗಣಿ ಗೊಬ್ಬರ, 200 ಗ್ರಾಂನಷ್ಟು ರಾಕ್ ಫಾಸ್ಫೇಟನ್ನು ಮಣ್ಣಿನೊಂದಿಗೆ ಮಿಶ್ರಣ ಮಾಡಬೇಕು. ನಾಟಿ ಮಾಡುವ ಮೊದಲು ಮಣ್ಣಿನ ಸ್ಥಿರೀಕರಣಕ್ಕಾಗಿ 2 ಅಥವಾ 3 ಉತ್ತಮ ಮಳೆಯನ್ನು ಪಡೆಯುವುದಕ್ಕೆ ಏಪ್ರಿಲ್ ಮೇ ತಿಂಗಳುಗಳ ಸಮಯದಲ್ಲಿ ಹೊಂಡಗಳನ್ನು ತೆಗೆದು ಅದನ್ನು ತುಂಬುವಂತಹದ್ದು ಒಳ್ಳೆಯದು. ಹೊಂಡ ಮತ್ತು ಸಮತಟ್ಟುಗಳನ್ನು ನಿರ್ಮಿಸುವುದಕ್ಕೆ JCBಯಂತಹ ಯಂತ್ರಗಳನ್ನು ಬಳಸ್ತಾ ಇದ್ದರೆ ಮಣ್ಣು ಸವಕಳಿಯಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಸಣ್ಣ ಪ್ರಮಾಣದ ಹೊಂಡಗಳನ್ನು ನಿರ್ಮಿಸಿದರೆ ವೆಚ್ಚವನ್ನು 70%ಕ್ಕೆ ಇಳಿಸಬಹುದು. ಅರ್ಥ ಆಗಾರನ್ನು ಬಳಸಿಕೊಂಡು ವೆಚ್ಚವನ್ನು ಕಡಿಮೆ ಮಾಡಬಹುದು. ಕಡಿಮೆ ಸಮಯದಲ್ಲಿ ಹೊಂಡ ತೆಗೆಯುವ ಕಾರ್ಯವನ್ನು ಬೇಗನೆ ಪೂರ್ಣಗೊಳಿಸಬಹುದು. ರಬ್ಬರ್ ಬೆಳೆಯು ದೀರ್ಘಾವಧಿಯ ಕೃಷಿ ಆಗಿರುವುದರಿಂದ ಆರಂಭಿಕ ಯೋಜನೆ ಬಹಳಷ್ಟು ಮುಖ್ಯವಾಗ್ತದೆ. ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಮುಂಚಿತವಾಗಿ ಯೋಜನೆ ಮಾಡಿ ಸರಿಯಾಗಿ ಪೂರ್ಣಗೊಳಿಸುವುದಕ್ಕೆ ಹೆಚ್ಚಿನ ಕಾಳಜಿಯನ್ನು ರೈತರು ವಹಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಬಿಕೆ ಸುಮಿತ್ರ ಅವರು ಹಾಡಿದ ಕೆಲವು ಭಕ್ತಿ ಗೀತೆಗಳನ್ನು ಕೇಳೋಣ. ಭಕ್ತಿಯಿಂದ ಒಂದು ಹೂವು. ಗೋಪುರ ಗಂಟೆಯು ನನ್ನಲ್ಲಿ ಸಾವಿರ ಮೆಟ್ಟಿಲ ಹತ್ತುತ್ತ ಬರುತ್ತಿದೆ